227 ರನ್ ಗಳಿಸಿದ ಸ್ಮರಣ್ ರವಿಚಂದ್ರನ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಜಕ್ಕಲಮಡುಗು ಜಲಾಶಯದ ಅಣೆಕಟ್ಟೆಯ ಎತ್ತರವನ್ನು ಹೆಚ್ಚಿಸುವ ಅಥವಾ ಜಲಾಶಯಕ್ಕೆ ಹೊಂದಿಕೊಂಡಂತೆ ಪ್ರತ್ಯೇಕವಾಗಿ ಹೊಸ ಜಲಾಶಯವೊಂದನ್ನು ನಿರ್ಮಿಸುವ ಕುರಿತು ಚಿಂತನೆ ನಡೆಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶ್ರೀನಿವಾಸ ಸಾಗರ ಕೆರೆಯ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಕುಡಿಯುವ ನೀರಿಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರಸ್ತುತ ಸರಾಸರಿ 10 ಲಕ್ಷ ಲೀಟರ್ ನೀರಿನ ಅಗತ್ಯವಿದೆ. ಈ ನೀರಿಗೆ ಕೊಳವೆ ಬಾವಿಗಳು ಮತ್ತು ಜಕ್ಕಲಮಡುಗು ಜಲಾಶಯ ಆಧಾರವಾಗಿದೆ. ಭವಿಷ್ಯದ ದೃಷ್ಟಿಯಿಂದ ನಗರದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಡಿಕೆ ಮತ್ತು ಅಗತ್ಯಕ್ಕೆ ನೀರನ್ನು ಒದಗಿಸಲು ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಂತ್ರಜ್ಞಾನ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಎಐ ಶಕ್ತ ಅಗ್ಗದ ಬೆಲೆಯ ಕಂಪ್ಯೂಟರ್ ಬಿಡುಗಡೆ. ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರ, ಉನ್ನತ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಸಭೆ. ನಾಳೆ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಡುಗಡೆ. ಇದೇ 28ರಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸ್ವಸಹಾಯ ಸಹಕಾರ ಬ್ಯಾಂಕ್ ಆರಂಭ. ಮೆಕ್ಕೆಜೋಳ ಖರೀದಿಸುವಂತೆ ರೈತರ ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಇದೇ 21ರವರೆಗೆ ಗಡುವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದ ಬೆಳೆ ಬಾಧಿಸುವ ಸೈನಿಕ ಹುಳುವಿನ ಕುರಿತಂತೆ ಅಧ್ಯಯನ ಮಾಡಿರುವ ಹಾಸನ ತಾಲೂಕು ನಿಡುಡಿ ಗ್ರಾಮದ ಕೃಷಿ ಸ್ನಾತಕೋತ್ತರ ಪದವೀಧರೆಯಾದ ಎನ್ಎಂ ಸುಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೈನಿಕ ಹುಳುವಿನ ಬಾಧೆ ಮತ್ತು ಪರಿಹಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಇವತ್ತು ಎಲ್ಲ ಕೃಷಿಕರು ಕೂಡ ಹೆಚ್ಚಾಗಿ ಬೆಳೆಯುವಂತಹ ಒಂದು ಬೆಳೆ ಅಂತ ಹೇಳಿದರೆ ಅದು ಮೆಕ್ಕೆಜೋಳ. ಮೆಕ್ಕೆಜೋಳವನ್ನು ಅನೇಕ ಕಾರಣಗಳಿಗಾಗಿ ಇವತ್ತು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅದರ ಅಗತ್ಯವೂ ಕೂಡ ಹೆಚ್ಚಾಗಿ ಇದೆ. ಮೆಕ್ಕೆಜೋಳವನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬಹುದು. ಹಾಗೆಯೇ ಈ ಮೆಕ್ಕೆಜೋಳವನ್ನು ಮೇವಾಗಿ ಬಳಕೆಯನ್ನು ಮಾಡೋದ್ರಿಂದ ಹೆಚ್ಚೆಚ್ಚು ಬೆಳೀತಾರೆ. ಮತ್ತು ಮೆಕ್ಕೆಜೋಳದ ನಿರ್ವಹಣೆ ಇದೆಯಲ್ಲ, ಇದು ಸ್ವಲ್ಪ ಸುಲಭ ಅನ್ನುವಂತಹ ಕಾರಣಕ್ಕೂ ಕೂಡ ಹೆಚ್ಚು ಜನರು ಈ ಒಂದು ಬೆಳೆಯನ್ನು ಆಯ್ಕೆಯನ್ನು ಮಾಡಿಕೊಂಡು ನಮ್ಮ ಹಾಸನ ಜಿಲ್ಲೆ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಸಾಗುವಳಿಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಆದರೆ ಈ ಮೆಕ್ಕೆಜೋಳ ಏನಿದೆಯೋ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂತಹ ಕಾರಣದಿಂದಾಗಿ ಹಾಗೂ ಪದೇ ಪದೇ ಇದೇ ಬೆಳೆಯನ್ನು ಬೆಳೆಯುವ ಕಾರಣದಿಂದಾಗಿ ಅದು ಅನೇಕ ರೋಗ ಹಾಗೂ ಕೀಟಗಳ ಬಾಧೆಗೆ ಇವತ್ತು ಗುರಿಯಾಗಿದೆ. ಹಾಗಾಗಿ ನಮ್ಮ ಕೃಷಿಕರು ಒಂದಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಕ್ಕಂತಹ ಒಂದು ಕೀಟ ಅಂತ ಹೇಳಿದರೆ ಅದು ಸೈನಿಕ ಹುಳು. ಇದನ್ನು ಇಂಗ್ಲೀಷಲ್ಲಿ ಫಾಲ್ ಆರ್ಮಿ ವರ್ಮ್ ಅಂಥೇಳಿ ಕರೀತಾರೆ. ಹಾಗೆ ಕನ್ನಡದಲ್ಲಿ ಲದ್ದಿ ಹುಳು ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಒಂದೇ ರಾತ್ರಿಯಲ್ಲಿ ಅಥವಾ 2 ದಿವಸಗಳಲ್ಲಿ ಇಡೀ ಬೆಳೆ ಏನೂ ಇಲ್ಲದ ಹಾಗೆ ತಿನ್ನುವಂತಹ ಒಂದು ಸಾಮರ್ಥ್ಯವನ್ನು ಈ ಸೈನಿಕ ಹುಳು ಅನ್ನುವಂಥದ್ದು ಪಡೆದುಕೊಂಡಿದೆ. ಈ ಸೈನಿಕರ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡುವ ಸಲುವಾಗಿ ಇದನ್ನು ಸೈನಿಕ ಹುಳು ಅಂಥೇಳಿ ಹೆಸರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ. ಈ ಅಧ್ಯಯನಗಳ ಮೂಲಕ ಈ ಸೈನಿಕ ಹುಳುವನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ಹೇಗೆ ನಿರ್ವಹಣೆಯನ್ನು ಮಾಡುವ ಮೂಲಕ ನಾವು ನಮ್ಮ ಬೆಳೆಯನ್ನು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ. ಇದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ನಿಡೂಡಿಯಲ್ಲಿ ಇರುವಂತಹ ಸಾಮಾನ್ಯ ಕೃಷಿಕ ಮಂಜುನಾಥ್ ಅವರ ಮಗಳು ಎನ್ಎಂ ಸುಮಾ ಅವರು ಕೂಡ ತಮ್ಮ ಕೃಷಿ ಎಂಎಸ್ಸಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸೈನಿಕ ಹುಳುವಿಗೆ ಸಂಬಂಧಪಟ್ಟ ಹಾಗೆ ಕಿರು ಪ್ರಬಂಧವನ್ನು ಸಲ್ಲಿಸಿ ಅವರು ಎಂಎಸ್ಸಿ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಸೈನಿಕ ಹುಳುವಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಧ್ಯಯನಗಳು ಆಗಿದ್ದಾವೆ, ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹುಳು ನಮ್ಮ ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಾ ಇದೆ, ಈ ಒಂದು ಕೀಟಬಾಧೆಯಿಂದ ನಮ್ಮ ಕೃಷಿಕರು ಹೇಗೆ ತಮ್ಮ ಬೆಳೆಯನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಎಂಎಸ್ಸಿ ಕೀಟಶಾಸ್ತ್ರ ವಿಭಾಗದ ಕೃಷಿ ಪದವೀಧರೆಯಾದ ಎನ್ಎಂ ಸುಮಾ ಅವರು. ಸುಮಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸುಮಾ, ಎಂಎಸ್ಸಿ ಮಾಡಿದ್ದು ಎಲ್ಲಿ? ಸರ್, ನಂದು ಎಂಎಸ್ಸಿ ಬಂದ್ಬಿಟ್ಟು ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಯಂಬತ್ತೂರಲ್ಲಿ ನಾನು ಎಂಎಸ್ಸಿ ನ ಮುಗಿಸಿ ಬಂದಿದ್ದೇನೆ. ಅದಕ್ಕಿಂತ ಮೊದಲು ಬಿಎಸ್ಸಿ ಎಲ್ಲಿ ಮಾಡಿದ್ರಿ? ನನ್ನ ಬಿಎಸ್ಸಿ ಕೃಷಿಯನ್ನು ನಾನು ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆ ಹಾಸನದಲ್ಲಿ ಮುಗಿಸಿದ್ದೇನೆ. ನಂತರ ಐಸಿಆರ್ ಎಕ್ಸಾಮ್ ಬರೆದ್ಬಿಟ್ಟು ಐಸಿಆರ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿತ್ತು. ಸೊ ಅದ್ರ ಮುಖಾಂತರ ನನಗೆ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಸೀಟ್ ಆಯಿತು. ಅವರು ಫೆಲೋಶಿಪ್ ಕೂಡ ಕೊಟ್ಟರು. ಸೊ ಅಲ್ಲಿ ಫೆಲೋಶಿಪ್ ಜೊತೆಗೆ ಓದಿ ಮುಗಿಸಿ ಬಂದಿದ್ದೇನೆ. ಈ ಐಸಿಆರ್ ಕೋಟಾ ಅನ್ನುವಂಥದ್ದಿದೆಯಲ್ಲ, ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹೌದು ಸರ್. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಈ ತರಹದ ಪದವಿಗಳಿಗೆ ಹೋಗ್ಬೇಕು ಅಂತ ಅಂದಾಗ, ಕೋರ್ಸ್ಗೆ ಹೋಗ್ಬೇಕು ಅಂತ ಅಂದಾಗ ಸಿಇಟಿ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೋಗ್ತೇವೆ. ಅದು ಕೆಸೆಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಐಸಿಆರ್ ಕೋಟಾ ಅಂತ ಅಂದ್ರೆ ಏನು? ಈ ಐಸಿಆರ್ ಅಂತ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳಿ ಸರ್. ಐಸಿಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. ಅಂದ್ರೆ ಅಗ್ರಿಕಲ್ಚರ್ಗೆ ಮಾಡಿರುವಂತ ಒಂದು ಸಂಸ್ಥೆ ಆಗಿದೆ. ಅಗ್ರಿಕಲ್ಚರ್ ಓದೋ ಮಕ್ಕಳಿಗೆ ಸಿಇಟಿ ಅಂತ ಹೇಳಿದ್ರಲ್ಲ ಸರ್, ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ. ಸೊ ನೀವು ಆಲ್ ಓವರ್ ಇಂಡಿಯಾದಲ್ಲಿ ಬೇರೆ ಕಾಲೇಜ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಅಗ್ರಿಕಲ್ಚರ್ನ, ನೀವು ಐಸಿಆರ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ಮಾತ್ರನೇ ನಿಮಗೆ ಅಲ್ಲಿ ಬೇರೆ ಕಾಲೇಜಲ್ಲಿ ಸೀಟ್ ತಗೊಳ್ಳೋದಕ್ಕಾಗೋದು. ಸೊ ಈ ಐಸಿಆರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಸುಮಾರು ಜನ ಬರೀತಾರೆ ವಿದ್ಯಾರ್ಥಿಗಳು. ಅದರಲ್ಲಿ ಟಾಪ್ 130 ರ್ಯಾಂಕ್, ಎಂಟಮಾಲಜಿಲಿ ನಮಗೆ ಟಾಪ್ 30 ರ್ಯಾಂಕ್ ವರ್ಗೂ ಐಸಿಆರ್ ಸೀಟ್ಸ್ ಇತ್ತು. ಅಷ್ಟು ರ್ಯಾಂಕ್ ಅಲ್ಲಿ ಬಂದ್ರೆ ನಿಮ್ಗೆ ಪರ್ ಮಂತ್ ಐಸಿಆರ್ ಅವರೇ 12,500 ಕೊಡ್ತಾರೆ. ಅಕಸ್ಮಾತ್ ಸ್ಕಾಲರ್ಶಿಪ್ ಕೊಡ್ತಾರೆ. ಅಕಸ್ಮಾತ್ ನಿಮ್ದು 30 ಮೇಲ್ ಹೋಯ್ತು, ಮಿಕ್ಕಿದವರು ಯಾರಿದ್ದಾರೆ ಅವ್ರಿಗೆಲ್ಲ NTS ಫೆಲೋಶಿಪ್ ಅಂತ ಕೊಡ್ತಾರೆ ಸರ್. ಅದರಲ್ಲಿ ನಿಮ್ಗೆ ಒಂದು ಮಂತ್ಗೆ 5,000 ರೂಪಾಯಿ ಒಂದು ಸ್ಟೂಡೆಂಟ್ಗೆ ಬರುತ್ತೆ ಸರ್. ಸೊ ಈ ರೀತಿ ಇದೆ. ಇದು ಹೊರಗಡೆ ಸ್ಟೇಟ್ ಅಲ್ಲಿ ಹೋದಕ್ಕೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಐಸಿಆರ್ ಎಕ್ಸಾಮ್ಸ್ ನ ಬರಿಲೇಬೇಕಾಗುತ್ತೆ ಬೇರೆ ಯೂನಿವರ್ಸಿಟಿಲಿ ಮಾಡ್ಬೇಕು ಅಂದ್ರೆ. ಐಸಿಆರ್ ಸೀಟ್ಸ್ ನಮ್ಮ ಸ್ಟೇಟ್ ಅಲ್ಲೂ ಕೂಡ ಇರುತ್ತಲ್ವಾ? ಹಾ ಸರ್, ನಮ್ಮ ಸ್ಟೇಟ್ ಅಲ್ಲಿ ಕೂಡ ಇದೆ, ಇಲ್ಲೂ ಕೂಡ ತಗೋಬಹುದು. ಹೊರಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ, ನಾವು ಒಂದೇ ಯೂನಿವರ್ಸಿಟಿಲಿ ಕಲಿತ್ರೆ ನಮ್ದು ಇಲ್ಲಿದು ಜಸ್ಟ್ ಇಲ್ಲಿದ್ ಮಾತ್ರ ಗೊತ್ತಾಗುತ್ತೆ. ಬಟ್ ನಾವು ಹೊರಗಡೆ ಹೋದಷ್ಟು ನಮ್ಗೆ ಅಲ್ಲಿದು ಭಾಷೆ, ಆಚಾರ ವಿಚಾರ, ಅಲ್ಲಿದು ಬೆಳೆಯುವಂತ ಕ್ರಾಪ್ ಗಳಾಗಿರ್ಬೋದು, ಪ್ರತಿಯೊಂದು ನಾವು ಕಲಿಬಹುದು. ನಂದು ನೀವೇನಾದ್ರು ಕೇಳದಿದ್ರೆ, ಸೊ ನಾನು ಹೇಳೋದು ಹೊರಗಡೆ ಹೋದಷ್ಟು ನಮ್ಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ ಮತ್ತೆ ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊಬಹುದು. ಸೊ ಆ ವಿಚಾರಕ್ಕೆ ನಾನು ತಮಿಳ್ನಾಡಿನ ಚೂಸ್ ಮಾಡಿದ್ದು. ಬಿಎಸ್ಸಿ ಕೃಷಿ ಓದಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನಾನು ಒಂದು ಕೃಷಿಕ ಕುಟುಂಬದಿಂದ ಬಂದಿರೋದ್ರಿಂದ ನಾನು ಚಿಕ್ಕ ವಯಸ್ಸಿನಲ್ಲೂ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಾಗ್ಲಿಂದ ಯಾವಾಗ್ಲೂ ಆಗ್ಲಿ ಅವ್ರು ಯಾವಾಗ್ಲೂ ನಮ್ಮನ್ನ ಫೀಲ್ಡಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ತಿದೆ ಅಂದ್ರೆ ಅದನ್ನ ಹೇಳೋರು, ತೋರಿಸೋರು. ಈಗ ಒಂದೇನಾದ್ರು ಹಸುಗಳನ್ನ ಇದ್ಮಾಡೋದಾಗ್ಲಿ ಅಥವಾ ಬೆಳೆಗಳಲ್ಲಿ ಕಳೆ ಕೀಳೋದಾಗ್ಲಿ, ಪ್ರತಿಯೊಂದನ್ನು ಕೂಡ ನಮ್ಮನ್ನು ಅವರು ಅಳವಡಿಸ್ಕೊಂಡು ಕೆಲಸ ಮಾಡೋದ್ರಿಂದ ಸೊ ನನಗೆ ಅದು ಇಂಟ್ರೆಸ್ಟ್ ಬಂತು. ಮತ್ತೆ ಅವ್ರು ನೋಡ್ತಾ ನೋಡ್ತಾ ನಾನು ಇದನ್ನು ಇದರಲ್ಲಿ ಏನಾದ್ರು ಮಾಡಬೇಕು, ಇದರಲ್ಲಿ ಏನಾದ್ರು ರೈತರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಸೊ ನಾನು ಅದಕ್ಕೆ ಚೂಸ್ ಮಾಡಿದೆ ಸರ್. ಮನೆಯಲ್ಲಿ ಒಪ್ಪಿದ್ರ ಕೃಷಿ ಓದ್ಲಿಕ್ಕೆ? ಹಾ ಸರ್, ಮನೆಯಲ್ಲಿ ತುಂಬಾನೇ ಖುಷಿ ಇದೆ ಅವ್ರಿಗೆ ಕೃಷಿ ಓದ್ತಾ ಇದಾರೆ ಅಂತ. ಸೊ ಇಬ್ರಿಗೂ ಹೆಮ್ಮೆ ಇದೆ. ತಂದೆ ತಾಯಿ ಏನು ವೃತ್ತಿ ಮಾಡ್ತಾರೆ? ಅಪ್ಪ ಅಮ್ಮ ಇಬ್ರು ರೈತರು ಸರ್. ಮನೆಯಲ್ಲಿ ಹಸುಗಳಿದೆ 4. ಈಗ ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದ್ರೆ ಇಲ್ಲಿವರೆಗೂ ಅವರು ನನ್ನನ್ನು ಓದಿಸೋದಕ್ಕೆ ಏನಾದ್ರೂ ಇದೆ ಅಂದ್ರೆ ದುಡ್ಡು, ಅದು ಹೈನುಗಾರಿಕೆಯಿಂದಾನೆ ಬಂದಿದೆ ಅಂತ ಹೇಳ್ಬೋದು ಸರ್. ಇವನ್ ನಾವು ಕಾಲೇಜ್ ಫೀಸ್ ಕಟ್ಟೋದ್ರಿಂದ ಹೇಳ್ಬೋದು, ಏನೇ ಇರಲಿ ಅದು ಬಿಕಾಸ್ ಆಫ್ ದ ಅನಿಮಲ್ ಹಸ್ಬೆಂಡ್ರಿ ಸರ್. ಮತ್ತೆ ಫಾರ್ಮಿಂಗ್ ಕ್ರಾಪ್ಸ್ ಆಗಿರ್ಬೋದು ಎಲ್ಲ ಮೇನ್ ಕೃಷಿಯಿಂದಾನೆ ಬಂದಿರೋದು ಸರ್. ಈಗ ತಂದೆಯವರಿಗೆ ಎಷ್ಟು ಜಮೀನಿದೆ ಮತ್ತೆ ಏನೇನು ಬೆಳೆಯನ್ನು ಮಾಡ್ತಾರೆ? ಅಪ್ಪಂಗೆ 4 ಎಕರೆ ಜಮೀನಿದೆ ಸರ್. ಮೇನ್ ಕ್ರಾಪ್ಸ್ ಅಂತ ನೋಡಿದ್ರೆ ನಾವು ಬೆಳೆಗಳು ಮೆಕ್ಕೆಜೋಳ ಬೆಳಿತೀವಿ, ಬಿಕಾಸ್ ಹಸುಗಳಿಗೆ ನಮ್ಗೆ ಮೇವು ಬೇಕೇ ಬೇಕು. ರಾಗಿ ಮತ್ತೆ ಅದ್ರ ಜೊತೆಗೆ ಶುಂಠಿ, ಆಲೂಗೆಡ್ಡೆಯನ್ನ ಹಾಕ್ತೀವಿ ಸರ್. ಇಷ್ಟು ಬೆಳೆನ ಬೆಳಿತೀವಿ. ನೀವೇನೇನ್ ಕೆಲಸ ಮಾಡ್ತಾ ಇದ್ರಿ ತೋಟದಲ್ಲಿ ಅಥವಾ ಹೊಲದಲ್ಲಿ? ನಮ್ದು ಎಂಎಸ್ಸಿ ಮುಗಿಸಿ 2 ತಿಂಗಳಾಯ್ತು ಮನೆಗೆ ಬಂದಿದೀವಿ. ಸೊ ಮನೆಗೆ ಬಂದಿದೀವಿ ಅಂತ ಮನೇಲಿ ಸುಮ್ನೆ ಕೊರೋದಕ್ಕೆ ಬಿಟ್ಟಿಲ್ಲ. ಅಂದ್ರೆ ಲೈಕ್ ಜೋಳ ಹಾರ್ವೆಸ್ಟ್ ಇದೆ ಸರ್, ಜೋಳ ಹಾರ್ವೆಸ್ಟ್ ಮಾಡಾಯ್ತು, ಶುಂಠಿನೂ ಕಿತ್ತು, ಅದ್ರ ಜೊತೆಗೆ ಹಾಲುಗೆಡ್ಡನು ಕೂಡ ಹಾರ್ವೆಸ್ಟ್ ಮಾಡಿದ್ದು. ಸೊ ಮನೆಗೆ ಬಂದಾಗ ಅಪ್ಪನ ಜೊತೆ ಅಮ್ಮನ ಜೊತೆ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಕೆಲಸ ನಾವು ಅದು ಮಾಡ್ತೀವಿ ಸರ್. ಈಗಲೂ ಕೂಡ ಕೆಲಸ ಮುಂದುವರಿಸ್ತಾ ಇದ್ದೀರಿ. ಎಷ್ಟನೇ ವಯಸ್ಸಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು? ಸರ್, ನಾವು ಒಂದು 4th standard ಇಂದ, ಅಂದ್ರೆ ಅವ್ರು ದನ ಮೇಯಿಸೋದಕ್ಕೆಲ್ಲ ಹೋದಾಗ ನಮ್ಮನ್ನ ಜೊತೆ ಕರ್ಕೊಂಡು ಹೋಗೋರು. ಅಮ್ಮ ಅಲ್ಲಿ ದನಗಳನ್ನ ಕಟ್ಟಿ ಇಲ್ಲ ಅಕಸ್ಮಾತ್ ಕಳೆ ಕೀಳ್ತಿದ್ರೆ ಅವ್ರ ಜೊತೆಗೆ ನಾವು ಸುಮ್ನೆ ಕೈ ಜೋಡ್ಸೋ, ನಮ್ಮ ಕೈಲಿಂದ ಎಷ್ಟಾಗುತ್ತೋ ನಾವು ಅಷ್ಟನ್ನ ಮಾಡ್ತಿದ್ದೆ ಸರ್. ಹಾಗಾಗಿ ಅದ್ ಹಂಗೆ ಬಂದಿದೆ. ಹೌದು ಸರ್. ಇವಾಗ ನಾನು ಎಂಎಸ್ಸಿ ಓದಿದೀನಿ ಕೆಲಸ ಮಾಡಬಾರ್ದು ಅಂತ ಅನ್ಸೋದಿಲ್ಲ. ಇಲ್ಲ ಇಲ್ಲ ಇಲ್ಲ ಸರ್, ತುಂಬಾ ಖುಷಿ ಆಗುತ್ತೆ. ಏನಾರು ಈಗ ಹೊಲಕ್ ಹೋದ್ರು ನಾವು ಅಷ್ಟೇ, ಅಲ್ಲಿ ಒಂದ್ ಗಿಡದಲ್ಲಿ ಏನಾರು ಒಂದು ರೋಗ ಅಥವಾ ಕೀಟದ ಏನಾದ್ರು ಕಣ್ತು ಅಂದ್ರೆ ಸ್ವಲ್ಪ ನೋಡೋದು, ಅದೊಂಥರ ಕ್ಯೂರಿಯಾಸಿಟಿ ಡೆವಲಪ್ ಆಗಿ ಹಂಗೆ ಇಂಟ್ರೆಸ್ಟ್ ಕೂಡ ಡೆವಲಪ್ ಆಗಿದೆ ಸರ್. ಸುಮಾ, ಈ ಎಂಟಮಾಲಜಿ ಅಂತ ಅಂದ್ರೆ ಕೀಟಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ, ಇದನ್ನೇ ಯಾಕೆ ಎಂಎಸ್ಸಿ ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ? ಈಗ ನೀವು ನೋಡ್ತಾನೆ ಇರ್ಬೋದು ಸರ್, ಒಬ್ಬ ರೈತ ಅಂತ ಮೀನ್ ಬಂದ್ರೆ ರೈತರಿಗೆ ತುಂಬಾ ಕಾಡ್ತಿರೋ ತುಂಬಾ ಪ್ರಶ್ನೆ ಯಾವ್ದು ಅಂದ್ರೆ ಈ ರೋಗ ಮತ್ತೆ ಕೀಟನ ಹೇಗ್ ನಿಯಂತ್ರಣ ಮಾಡೋದು. ಬಿಕಾಸ್ ರೈತ ಎಲ್ಲಾರ ಈ ರೀತಿನೂ ಮ್ಯಾನೇಜ್ಮೆಂಟ್ ಎಲ್ಲದನ್ನು ತಗೊಳ್ತಾನೆ, ಎಲ್ಲದನ್ನು ಕೈಲಾದಷ್ಟು ಎಲ್ಲದನ್ನು ಭೂಮಿಗೆ ಹಾಕಿ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಬಟ್ ಯಾವ್ದೋ ಒಂದು ರೋಗ ಸಡನ್ ಆಗಿ ಬಂದು ಯಾವ್ದೋ ಒಂದು ಕೀಟ ಬಂದು ನಾಶ ಆಗುತ್ತೆ ಇಡೀ ಬೆಳೆ, ಆಗ ರೈತನ ಪರಿಶ್ರಮ ಅಲ್ಲೇ ಹಾಳಾಗೋಗ್ಬಿಡುತ್ತೆ. ಸೊ ರೈತನ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಒಂದು ಕ್ರಾಪ್ ಬೆಳೆಯುವಾಗ ಎಷ್ಟು ಪರಿಶ್ರಮ ಪಟ್ಟಿರ್ತಾನೆ ಅಂತ ಒಬ್ಬ ರೈತರಿಗೆ ಗೊತ್ತಾಗುತ್ತೆ ಸರ್. ಸೊ ಹಂಗಾಗಿ ನಂದೇನಂದ್ರೆ ಅವರು ಅಷ್ಟು ಅಂತದವ್ರಿಗೂ ಕಾಪಾಡಿ ಒಂದು ಸಡನ್ ಆಗಿ ಕೀಟ ಅಥವಾ ರೋಗ ಬಂದು ನಾಶ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತಲ್ಲ. ಸೊ ಆ ಕಾರಣಕ್ಕೆ ನನಗೆ ಕೀಟದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇತ್ತು. ಬಿಕಾಸ್ ತುಂಬಾ ಡ್ಯಾಮೇಜ್ ಕಾಸ್ ಮಾಡ್ತವೆ, ಅದನ್ನ ಉಳಿಸ್ಬೇಕು ಅಂದ್ರೆ ಏನಾದ್ರು ಒಂದು ನಮಗೆ ಗೊತ್ತಿದ್ರೆ ನಾವು ಒಂದು ಸಜೆಷನ್ ಮಾಡಬಹುದು ಅಂತ. ಸೊ ಹಂಗಾಗಿ ನಾನು ಕೀಟಶಾಸ್ತ್ರನ ಚೂಸ್ ಮಾಡಿದೆ. ಸಾಮಾನ್ಯವಾಗಿ BSc ರಿಲೇಟೆಡ್ ಕೋರ್ಸ್ ಗಳನ್ನು ಓದ್ತಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ ಎಂಟಮಾಲಜಿ ಸ್ವಲ್ಪ ಕಷ್ಟ ಅಂತ ಹೇಳಿ. ಹಾ, ಸ್ವಲ್ಪ ಅಂದ್ರೆ ಈಗ ರೈತರಿಗೆ ಏನಾಗಿದೆ ಅಂದ್ರೆ ಸರ್, ರೋಗಕ್ಕೂ ಕೀಟಕ್ಕೂ ಹೆಂಗೆ ವ್ಯತ್ಯಾಸ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ, ಡಿಫ್ರೆನ್ಸ್ ಮಾಡೋದು ಅಂತ. ಎಷ್ಟೋ ಜನರು ಅದು ರೋಗನ ಕೀಟದಿಂದ ಆಗಿದೆ ಅನ್ಕೊಳ್ತಾರೆ, ಕೀಟಗಳದ ಹಾನಿನ ರೋಗ ಅಂತ ಅನ್ಕೊಳ್ತಾರೆ. ಸೊ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಬಟ್ ಐಡೆಂಟಿಫಿಕೇಶನ್ ಯಾವಾಗ ನಾವು ಕಂಡುಹಿಡಿಯೋದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಇಟ್ಕೋದು ತುಂಬಾ ಈಸಿ ಆಗುತ್ತೆ ಸರ್. ಸೊ ನನ್ನ ಪ್ರಕಾರ ಅದು ಕಂಡುಹಿಡಿಯೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಗಳು. BSc ನ ನಮ್ಮ ಹಾಸನದ ಕಾರ್ಯಕ್ರಮದಲ್ಲಿ ಓದ್ದೆ ಅಂತ ಹೇಳಿದ್ರಿ. ಅದೇ ರೀತಿ MSc ಅನ್ನ ತಮಿಳುನಾಡು ಯೂನಿವರ್ಸಿಟಿ, ಇದೊಂದು ಪ್ರತಿಷ್ಠಿತವಾದಂತಹ ವಿಶ್ವವಿದ್ಯಾನಿಲಯ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ, ಸಾಕಷ್ಟು ಚಟುವಟಿಕೆಯಿಂದ ಇರತಕ್ಕಂತ ಒಂದು ವಿಶ್ವವಿದ್ಯಾನಿಲಯ. ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸೀಟ್ ತಗೊಳ್ಳೋದು ಬಹಳ ಸ್ವಲ್ಪ ಕಷ್ಟನೇ ತಗೊಂಡು ಈಗ ಅಲ್ಲಿ ನೀವು ಕೋರ್ಸ್ ಅನ್ನು ಕೂಡ ಮುಗಿಸಿದಿರಿ, ಏನೇನು ಹೊಸ ಹೊಸ ಅನುಭವಗಳಾಯ್ತು, ಆ ತಮಿಳುನಾಡಿನ ಅನುಭವಗಳು ಹೇಗಿತ್ತು? ಫಸ್ಟ್ ನನಗೆ ತಮಿಳ್ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ ಸರ್. ಹೋದಾಗ ಒಂದು ವಾರ ಸ್ವಲ್ಪ ಕಷ್ಟ ಆಯಿತು, ಒಂದು ತಿಂಗಳು ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ತಗೊಂಡೆ. ಬಟ್ ಒಂದು ಹೇಳಬೇಕಂದ್ರೆ ನಾನು ಏನಂತ ಅನ್ಕೊಂಡು ಹೋಗಿದ್ದೆ ಅಂದರೆ ನನ್ನನ್ನು ಎಲ್ಲೋ ಹೊರಗಿನ ಸ್ಟೇಟ್ಗಳನ್ನ ಬೇರೆ ಥರ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ನಿಜ ಹೆಮ್ಮೆಯಿಂದ ಹೇಳ್ತೀನಿ ಸರ್, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಹೊರಗಡೆಯಿಂದ ಬಂದಿದ್ರು ಅಂತ ಎಲ್ಲೂ ನನಗೆ ಒಂದು ರೀತಿಯೂ ಕೂಡ ಆ ಥರ ಒಮ್ಮೆ ಕೂಡ ಫೀಲ್ ಮಾಡೋದಕ್ಕೆ ಬಿಡಲಿಲ್ಲ. ನಮ್ಮ ಚೇರ್ಮನ್ ಆಗಲಿ, ನನ್ನ HOD ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರಲ್ಲ ಅವರಾಗಲಿ, ನನ್ನ ಕ್ಲಾಸ್ಮೇಟ್ಸ್ ಆಗಲಿ, ಪ್ರತಿಯೊಬ್ಬರು ಕೂಡ ಏನಾದ್ರು ಒಂದು ಹೆಲ್ಪ್ ಬೇಕು ಅಂದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ನಿಲ್ತಾ ಇದ್ರು. ಸೊ ತುಂಬಾನೇ ಖುಷಿ ಆಯ್ತು. ಅಲ್ಲಿನ ಜನಗಳದು ತುಂಬಾ ಒಂಥರ ಫ್ರೆಂಡ್ಲಿ ನೇಚರ್ ಇತ್ತು, ಎಲ್ಲದಕ್ಕೂ ಸಪೋರ್ಟ್ ಮಾಡೋರಿದ್ರು. ನನ್ಗೆಲ್ಲೂ ಒಮ್ಮೆ ಕೂಡ ಬೇರೆಯವರು ಅನ್ನೋ ತರ ಫೀಲ್ ಮಾಡಿಸ್ಲಿಲ್ಲ ಸರ್. ಅಲ್ಲಿಯ ಫುಡ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಇದೆಲ್ಲ ಇಷ್ಟ ಆಯ್ತಾ? ಹೊಂದಾಣಿಕೆ ಮಾಡ್ಕೊಳ್ಳೋದು ಏನಾದ್ರು ಕಷ್ಟ? ಇಲ್ಲ ಇಲ್ಲ ಸರ್, ನಾನು ಯಾವ ರೀತಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವಾಗಲೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಥಿಂಗ್ಸ್ನ ಇಷ್ಟಪಡ್ತೀನಿ. ಸೊ ನನಗದು ಹೊಸ ಹೊಸ ಕಲಿಯೋದು ನನಗೆ ಒಂಥರ ಖುಷಿ ಅನ್ನಿಸ್ತು. ಅಲ್ಲಿದು ಹಬ್ಬ ಆಚರಣೆಗಳಾಗಿರ್ಬೋದು, ಅಲ್ಲಿದು ಜನರದು ವೇಷಭೂಷಣಗಳಾಗಿರ್ಬೋದು, ನಂಗೆ ತುಂಬಾನೇ ಇಷ್ಟ ಆಯ್ತು ಸರ್. ಎಲ್ಲವೂ ಕೂಡ ಇಷ್ಟ ಆಯ್ತು. ಈಗ ಕೆಲವರು ಹೇಳ್ತಾರೆ ಹೋದ ತಕ್ಷಣ ಸ್ವಲ್ಪ ಈ ಆಹಾರದ ಸಮಸ್ಯೆ ಆಗುತ್ತೆ, ನಮ್ಮಂಗಿರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಸ್ವಲ್ಪ ಅಂದ್ರೆ ಲೈಕ್ ನಾವು ಬೆಳಗ್ಗೆ ಮಾಡೋದನ್ನೆಲ್ಲ ಅವ್ರು ನೈಟ್ ಮಾಡ್ತಾರೆ, ಅಂದ್ರೆ ದೋಸೆ ಮತ್ತೆ ಇಡ್ಲಿ ಎಲ್ಲ ಅವ್ರು ನೈಟ್ ಇರುತ್ತೆ. ಸೊ ನನ್ಗೆ ಆಹಾರದಲ್ಲಿ ಅಂತ ಏನು ವ್ಯತ್ಯಾಸ ಕಾಣಲಿಲ್ಲ. ಬಟ್ ನಂಗೆ ಓಕೆ ಸರ್. ಈ MSc ಅನ್ನ ಓದುವಂತಹ ಸಂದರ್ಭದಲ್ಲಿ ಒಂದು ಪ್ರಬಂಧವನ್ನ ನೀವು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಅದೊಂಥರ ಸಂಶೋಧನಾ ಪ್ರಬಂಧ ಆಗಿರುತ್ತೆ, ಸುಮ್ನೆ ಮಾಡೋ ಅಂತದ್ದಲ್ಲ. ಅದನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿ ಒಂದು ಥೀಸಿಸ್ ನ ಸಬ್ಮಿಟ್ ಮಾಡೋ ಅಂತದ್ದು ಇರುತ್ತೆ. ಅದಕ್ಕೆ ಈ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ನಿಮ್ಮ ಸ್ವಾತಂತ್ರ್ಯಕ್ಕೆ ಇರುತ್ತೆ. ನೀವು ಈ ಒಂದು ಫಾಲ್ ಆರ್ಮಿ ವರ್ಮ್ ಅಂತ ಏನಿದೆ, ಸೈನಿಕ ಹುಳು, ಆ ವಿಷಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬಿಕಾಸ್ ನಾನು ಹೇಳ್ದಂಗೆ ನಂದು ಮೀನ್ ನಮ್ಮ ಮನೆಯಲ್ಲಿ ಬೆಳೆಯೋದು ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ ಮುಖ್ಯ ಬೆಳೆ ಆಗಿರೋದು ಮೆಕ್ಕೆಜೋಳ. ಆ ಮೆಕ್ಕೆಜೋಳಕ್ಕೆ ತುಂಬಾ ಹಾನಿ ಉಂಟು ಮಾಡ್ತಿರೋದು ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನೋಡಿದ್ರೆ ಫಾಲಾರ್ಮಿಯಮ್ ಆಗಿದೆ. ಸೊ ಎಲ್ರದ್ದು ರೈತರದ್ದು ಮೀನ್ ಕನ್ಸರ್ನ್ ಏನಿದೆ ಅಂದ್ರೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದೇ ಮುಖ್ಯ ಉದ್ದೇಶ ಆಗಿದೆ. ಸೊ ಆ ಕಾರಣಕ್ಕೆ ಮತ್ತೆ ನಮ್ಮ ಗೈಡ್ ಕೂಡ ನಂಗೆ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ತುಂಬಾನೇ ಈಗ ಸಪೋರ್ಟಿಂಗ್ ಸ್ಕೀಮ್ಸ್ ಆಗ್ಲಿ ಸಿಗ್ತಾ ಇದೆ. ಸೊ ನಾವ್ ಯಾಕೆ ಅದನ್ನ ಮಾಡಬಾರ್ದು ಅಂತ. ಸೊ ನಾವು ಅದಕ್ಕೆ ಓಕೆ ಅಂದ್ವಿ. ಏನಿತ್ತು ನಿಮ್ಮ ವಿಷಯ ಅಥವಾ ಟಾಪಿಕ್? ನಂದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಆಫ್ ಟೆಲಿನೋಮಸ್ ರಿಮಸ್, ಇಟ್ ಇಸ್ ಅನ್ ಎಗ್ ಪ್ಯಾರಾಸಿಟಾಯ್ಡ್ ಅಂಡ್ ಅ ವೇರಿಡ್ ಸೆಲೆಕ್ಷನ್ ಪ್ರೆಷರ್ಸ್. ಸೊ ಟೆಲಿನೋಮಸ್ ರಿಮಸ್ ಅನ್ನೋದೊಂದು ಮೊಟ್ಟೆ ಅಂದ್ರೆ ಎಗ್ ಪ್ಯಾರಾಸಿಟಾಯ್ಡ್ ಅಂತ ಕರಿತೀವಿ ಸರ್. ಅಂದ್ರೆ ಈ ಸೈನಿಕ ಹುಳುವಿನ ಮೊಟ್ಟೆ ಒಳಗಡೆ ಹೋಗ್ಬಿಟ್ಟು ಈ ಟೆಲಿನೋಮಸ್ ರಿಮಸ್ ಅನ್ನೋದು ಹೋಗಿ ಮೊಟ್ಟೆ ಇಡುತ್ತೆ. ಸೊ ಈ ಟೆಲಿನೋಮಸ್ ರಿಮಸ್ ಅನ್ನೋದು ರೈತ ಸ್ನೇಹಿ ಹುಳು. ಸೈನಿಕ ಹುಳು ಅನ್ನೋದು ರೈತರಿಗೆ ಹಾನಿಯನ್ನುಂಟು ಮಾಡುತ್ತೆ, ಬೆಳೆಗಳಿಗೆ ಹಾನಿಯನ್ನುಂಟು ಮಾಡುತ್ತೆ. ಬಟ್ ಈ ಟೆಲಿನೋಮಸ್ ರಿಮಸ್ ರೈತರಿಗೆ ಆ ಹುಳುವನ್ನು ಕೊಂದು ಇದು ರೈತರಿಗೆ ಸಹಾಯ ಮಾಡೋದ್ರಿಂದ ಇದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಆಗಿದೆ ಸರ್. ಸೊ ಒಳ್ಳೆ ಇನ್ಸೆಕ್ಟ್ ಆಗಿದೆ. ಸೊ ಆ ಇನ್ಸೆಕ್ಟು ಡಿಫ್ರೆಂಟ್ ಟೆಂಪರೇಚರ್ ಕಂಡೀಷನ್ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ, ಮತ್ತೆ ಡಿಫ್ರೆಂಟ್ ಹ್ಯುಮಿಡಿಟಿ ಕಂಡೀಷನ್ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ, ಮತ್ತೆ ಈ ಉಳಿವಿಗೆ ಯಾವ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ ಅಂತ. ಸೊ ಈ ರೀತಿ ಮೂರು ಆಬ್ಜೆಕ್ಟಿವ್ಸ್ ಇತ್ತು ಸರ್, ನಾನು ಅದನ್ನ ವರ್ಕ್ ಮಾಡಿದ್ದೆ. ಅಂತ ಅಂದ್ರೆ ಈ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಾಕಷ್ಟು ವಿಧಾನಗಳು ಅಥವಾ ಪದ್ಧತಿಗಳು ಇದಾವೆ, ಅದರಲ್ಲೊಂದು ಜೈವಿಕ ಹತೋಟಿ ಅಂತ. ಅಂತ ಅಂದ್ರೆ ಒಂದು ಕೀಟವನ್ನ ಮತ್ತೊಂದು ಕೀಟ ತಿನ್ನುವಂಥದ್ದು ಅಥವಾ ಕೊಲ್ಲುವಂಥದ್ದು ಅಥವಾ ಅಲ್ಲಿ ಹೋಗಿ ಅದು ಮರಿ ಮಾಡುವಂತ ಒಂದು ಸಹಜವಾದಂತ ಒಂದು ಪ್ರಕ್ರಿಯೆ ಇರುತ್ತೆ. ಅದನ್ನ ಈ ಒಂದು ಜೈವಿಕ ಹತೋಟಿ ಕ್ರಮಗಳನ್ನ ಅನುಸರಿಸಿ ಸೈನಿಕ ಹುಳುವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಧ್ಯಯನ ಇತ್ತಲ್ವಾ. ಈಗ ಸೈನಿಕ ಹುಳುವಿಗೆ ನಾವು ಸಂಪೂರ್ಣವಾಗಿ ಮಾತಾಡ್ತಾ ಹೋಗೋಣ. ಏನು ಸೈನಿಕ ಹುಳು ಅಂತ ಅಂದ್ರೆ ಇದರ ಒಂದು ಹಿನ್ನೆಲೆ ಏನು? ಇದೇ ಕ್ವಶನ್ 2018 ಮುಂಚೆ ಕೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ ಸರ್. ಫಸ್ಟ್ ಸೈನಿಕ ಹುಳು ಫಸ್ಟ್ ರಿಪೋರ್ಟ್ ಆಗಿದ್ದು ಸರ್ ಆಫ್ರಿಕಾದಲ್ಲಿ 2016 ಅಲ್ಲಿ. ಬಟ್ ಅದು ಒರಿಜಿನಲ್ ಆಗಿ ಎಲ್ಲಿ ಬಿಲಾಂಗ್ ಆಗಿತ್ತು, ಆರಿಜಿನ್ ಎಲ್ಲಿದು, ನೇಟಿವ್ ಎಲ್ಲಿದು ಅಂತ ಕೇಳಿದ್ರೆ ನೀವು ಅಮೆರಿಕದು ಅದು ಹುಳು. 2016 ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಪೋರ್ಟ್ ಆಗುತ್ತೆ. ಮತ್ತೆ ನಮ್ಮ ಭಾರತದಲ್ಲಿ ನೋಡಿದ್ರೆ ನೀವು 2018 ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ರಿಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂದ್ರೆ ಹೇಗೆ ಗುರುತಿಸೋದು ಅಂತ ಹೇಳಿದ್ರೆ ಇದರಲ್ಲಿ 4 ಹಂತಗಳಿದೆ ಸರ್. ಫಸ್ಟ್ ಮೊಟ್ಟೆ ಹಂತ, ಮರಿಹುಳು ಅಂತ, ಕೋಶ ಮತ್ತೆ ಪತಂಗದ ಹಂತ. ಇದರಲ್ಲಿ ಹಾನಿ ಉಂಟು ಮಾಡುವ ಹಂತ ಯಾವುದು ಅಂದ್ರೆ ಕ್ಯಾಟಪಿಲ್ಲರ್ ಸ್ಟೇಜ್ ಅಥವಾ ಮರಿ ಹುಳು ಅಂತ, ಕಂಬಳಿ ಹುಳು ಇರ್ತಾವಲ್ಲ ಅವು ತುಂಬಾ ಹಾನಿ ಮಾಡ್ತವೆ. ನೆಕ್ಸ್ಟ್ ಇದನ್ನ ಐಡೆಂಟಿಫಿಕೇಶನ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಆ ಮರಿ ಹುಳುದಲ್ಲಿ ನೀವು ನೋಡಿದ್ರೆ ತಲೆಯಲ್ಲಿ ಇನ್ವರ್ಟೆಡ್ ವೈ ಶೇಪ್ ಆಕಾರದ ಒಂದು ಗುರುತಿರುತ್ತೆ ಅದೊಂದು, ಮತ್ತು ಅದರ 8 ಮತ್ತೆ 9 ಸೆಗ್ಮೆಂಟ್ಸ್ ಅಂತ ಏನ್ ಕರಿತೀವಿ ಅಲ್ಲಿ 4 ಚುಕ್ಕಿ ಆಕಾರದಲ್ಲಿ ಚುಕ್ಕಿಗಳಿರ್ತವೆ ಸ್ಕ್ವೇರ್ ಆಕಾರದಲ್ಲಿ. ಆ ರೀತಿ ಇದನ್ನ ಐಡೆಂಟಿಫೈ ಮಾಡಬಹುದು. ಮತ್ತೆ ಇದು ಯಾವ ರೀತಿ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ರೆ ಈ ಕ್ಯಾಟಪಿಲ್ಲರ್ಸ್ ಏನಿರ್ತಾವಲ್ಲ ಅಂದ್ರೆ ಕಂಬಳಿ ಹುಳುಗಳ ಅಂತ, ತುಂಬಾನೇ ಅದಕ್ಕೆ ಬೇಕಾಗೋದು ಜೋಳದ ಹುಲ್ಲು ಅಂದ್ರೆ ಜೋಳದ ಸಿಪ್ಪೆ ಆಗಿರ್ಬೋದು, ಅದು ಆ ಸುಳಿ ಇರುತ್ತಲ್ಲ ಜೋಳದ ಸುಳಿಯಲ್ಲಿ 1-4 ನಂತರವರೆಗೂ ಅಲ್ಲಿ ತಿಂತಾ ಇರುತ್ತೆ. ನೆಕ್ಸ್ಟ್ ಅದರಿಂದ ಹೊರಗಡೆ ಬಂದ್ಬಿಟ್ಟು ಹೊರಗಡೆ ತುಂಬಾ ಡಿವಾಸ್ಟೇಟಿಂಗ್ ಆಗಿ ತುಂಬಾ ಡ್ಯಾಮೇಜ್ ನ ಕಾಸ್ ಮಾಡುತ್ತೆ. ಸೊ ಯಾವಾಗ್ಲೂ ರೈತರು ಔಷಧಿ ಹೊಡೆಯುವಾಗ ಅಥವಾ ಕೀಟನಾಶಕವನ್ನು ಸಿಂಪರಣೆ ಮಾಡುವಾಗ ಸುಳಿಗೆ ಸಿಂಪರಣೆ ಮಾಡೋದ್ರಿಂದ ಅವರು ತುಂಬಾ ಎಫೆಕ್ಟಿವ್ ಕಂಟ್ರೋಲ್ ನ ಕಾಣಬಹುದು. ಅದ್ ಬಿಟ್ಬಿಟ್ಟು ಸುಮ್ನೆ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಅದು ಕಂಟ್ರೋಲ್ ಮೆಷರ್ಸ್ ಅಷ್ಟು ಆಗಲ್ಲ. ಸೊ ಎಫೆಕ್ಟಿವ್ ಆಗಿ ಆಗ್ಬೇಕು ಅಂದ್ರೆ ಸುಳಿಗೆ ಸ್ಪ್ರೇ ಮಾಡೋದು ಒಳ್ಳೇದು. ಈ ಹುಳುವಿಗೆ ಸೈನಿಕ ಹುಳು ಅಂತಾನೆ ಯಾಕೆ ಕರೀತಾರೆ? ಸೈನಿಕ ಹುಳು ಅಂದ್ರೆ ನೀವು ಅದು ಡ್ಯಾಮೇಜ್ ನ ಕಾಸ್ ಮಾಡೋದ್ ನೋಡಿದ್ರೆ ಸರ್ ಎಷ್ಟು ಹಾನಿ ಉಂಟು ಮಾಡುತ್ತೆ ಅಂದ್ರೆ ತುಂಬಾ ಅತಿ ಹೆಚ್ಚಾಗಿ, ಮತ್ತೆ ಅವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೂ ಸೈನಿಕರು ಹೆಂಗ್ ಹಿಂಡಿಂಡಲ್ಲಿ ಹೋಗ್ತಾರಲ್ಲ ಆ ರೀತಿ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಫುಲ್ ಹಿಂಡಿಂಡಾಗಿ ಹೋಗಿ ಒಂದು ರಾತ್ರಿ ಒಂದು ಇಡೀ ಹೊಲವನ್ನೇ ನಾಶ ಮಾಡುವಂತ ಕೆಪಾಸಿಟಿ ಇದೆ. ಮತ್ತೆ ಎಷ್ಟೋ ರಿಪೋರ್ಟ್ಗಳು ಕೂಡ ಹೇಳುತ್ತೆ ರಿಸರ್ಚ್ ಪ್ರಕಾರ ನೀವೇನಾದ್ರು ಯಾವ್ದೇ ರೀತಿ ಹತೋಟಿ ಕ್ರಮ ಕೈಗೊಳ್ಳಲಿಲ್ಲ ಅಂತ ಅಂದ್ರೆ ಒಂದು ದಿನದಲ್ಲೇ ಅದು 70-80% ಲಾಸ್ ನ ಕಾಸ್ ಮಾಡುವಂತ ಕೆಪಾಸಿಟಿ ಈ ಹುಳುವಿಗಿದೆ ಅಂತ. ಸೊ ಹಂಗಾಗಿ ಅದನ್ನ ಹಿಂದಿಂದೆ ಹೋಗಿ ಡ್ಯಾಮೇಜ್ ಕಾಸ್ ಮಾಡೋದ್ರಿಂದ ಸೈನಿಕ ಹುಳು ಅಂತ ಕರೀತಾರೆ. ನೀವಾಗ್ಲೇ ಹೇಳಿದ್ರಿ 2016 ಅಥವಾ 2018ಕ್ಕಿಂತ ಮೊದಲು ಇದ್ರ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಎಲ್ಲಿತ್ತು ಈ ಹುಳು ಸರ್? ಅಲ್ಲಿವರೆಗೂ ಇನ್ನು ಆಫ್ರಿಕಾದಲ್ಲಿ ಫಸ್ಟ್ ಇದ್ದು ಸರ್, ಆಫ್ರಿಕಾ ಮತ್ತೆ ಅಮೆರಿಕಾದಲ್ಲಿ. ಬಟ್ ಇಂಡಿಯಾದಲ್ಲಿ ಫಸ್ಟ್ ರಿಪೋರ್ಟ್ ಮಾಡಿದ್ದಾರೆ ಸರ್. ರಿಪೋರ್ಟ್ ಮಾಡಿದ್ದು 2018. ಸೊ ಮುಂಚೆ ಬಂದಿತ್ತು ಏನೋ ಅದು ಗೊತ್ತಿಲ್ಲ. ರಿಪೋರ್ಟ್ ಆಗಿರೋದ್ರ ಪ್ರಕಾರ ಹೇಳೋದಿದ್ರೆ 2018 ನಮ್ಮ ಭಾರತಕ್ಕೆ ಬಂತು ಅಂತ ಹೇಳ್ಬೋದು. ಯಾಕೆ ಇದ್ದಕ್ಕಿದ್ದಂಗೆ ಎಮರ್ಜ್ ಆಯ್ತಿದ್ದು? ನಾವು ಪ್ರಕೃತಿಲಿ ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸರ್. ಯಾವಾಗ ಹೊಸ ಕೀಟಗಳಾಗಲಿ ಹೊಸ ರೋಗಗಳಾಗಲಿ ಹೆಂಗ್ ಬರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಮೋಸ್ಟ್ಲಿ ಅದಕ್ಕೆ ಐಡಿಯಲ್ ಕಂಡೀಷನ್, ಯಾವಾಗ ಅದಕ್ಕೆ ಡೆವಲಪ್ಮೆಂಟ್ ಆಗುವಂತ ಸೂಟಬಲ್, ಅದಕ್ಕೆ ಸೂಟಬಲ್ ಊಟ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಯಾವಾಗ ಅದಕ್ಕೆ ಒಳ್ಳೆ ರೀತಿಯ ಎಲ್ಲ ಫೇವರಬಲ್ ಕಂಡೀಷನ್ ಸಿಗ್ತಾ ಹೋಗುತ್ತೋ ಆಗ ಅದ್ರದ್ದು ಸಂತಾನೋತ್ಪತ್ತಿ ಆಗಿರ್ಬೋದು, ಅದರ ವಂಶ ವೃದ್ಧಿ ಆಗೋದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಮತ್ತೆ ಈ ಸೈನಿಕ ಹುಳು ಒಂದೇ ಬೆಳೆಗಳ ಮೇಲೆ ಅಂತ ಡಿಪೆಂಡ್ ಆಗಿಲ್ಲ. ಸೊ ಇದಕ್ಕೆ ಡಾಮಿನೆನ್ಸ್ ಆಗೋದಕ್ಕೂ ಮೇನ್ ಕಾರಣ ಏನಂದ್ರೆ ಅದು ಪಾಲಿಫೇಗಸ್ ಪೆಸ್ಟ್ ಅಂತ ಕರಿತೀವಿ, ಅಂದ್ರೆ ಅದಕ್ಕೆ ಬಹು ರೀತಿಯ ಬೆಳೆಗಳನ್ನು ಕೂಡ ತಿಂದು ಬದುಕುವಂತ ಕೆಪಾಸಿಟಿ ಇದೆ. ಸೊ ಮೆಕ್ಕೆಜೋಳ ಇಲ್ಲ ಅಂದ್ರೆ ಪಲ್ಸಸ್ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಅದ್ರ ಮೇಲೆ ಆಗಿರ್ಬೋದು, ನೇಪಿಯರ್ ಆಗಿರ್ಬೋದು, ಸೋರ್ಗಮ್ ಮೇಲಾದ್ರೂ ಆಗಿರ್ಬೋದು. ಸೊ ಅದು ಒಂದಲ್ಲ ಒಂದು ಬೆಳೆ ಸಿಗ್ತಾ ಇರೋದ್ರಿಂದ ಅದ್ರದ್ದು ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಈ ಸೈನಿಕ ಹುಳುವಿನ ಲೈಫ್ ಸೈಕಲ್ ಜೀವನ ಚಕ್ರವನ್ನ ಒಂದ್ಸರಿ ಹೇಳ್ಬೋದಾ, ಮತ್ತೆ ಎಷ್ಟು ದಿವಸ ಇರುತ್ತೆ ಅದು? ಓಕೆ ಸರ್, ಇದರಲ್ಲಿ ನಾಲ್ಕು ಹಂತಗಳಿದೆ ಸರ್. ಮರಿ ಹುಳು ಅಂತ ಅದು 3-4 ದಿನದವರೆಗೂ ಮೊಟ್ಟೆ ಇರುತ್ತೆ ಸರ್. ಫಸ್ಟ್ ಮೊಟ್ಟೆ ಹಂತ. ಮರಿ ಹುಳು ಹಂತದಲ್ಲಿ ನೀವು ನೋಡಿದ್ರೆ ಅದರಲ್ಲಿ 6 ಹಂತದ ಮರಿ ಇನ್ಸ್ಟಾರ್ಸ್ ಅಂತ ಕರಿತೀವಿ ಸರ್. ಅದರಲ್ಲಿ 1-3 ಹಂತದವರೆಗೂ ಅವು ಒಟ್ಟಿಗೆ ಇರ್ತವೆ ಸರ್. 3 ಹಂತಕ್ಕೆ ರೀಚ್ ಆಗ್ತಾ ಇದೆ ಅಂದಾಗ ಬೇರೆ ಆಗೋದಕ್ಕೆ ಹೋಗ್ತವೆ. ಯಾಕಂದ್ರೆ ಇದರಲ್ಲಿ ಕ್ಯಾನಿಬಲಿಸಂ ಅಂತ ನೋಡ್ತೀವಿ, ಅಂದ್ರೆ 3 ಹಂತ ಆದ್ಮೇಲೆ ಅವು ತನ್ನ ಕುಟುಂಬದವ್ರನ್ನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಹಂಗಾಗಿ ಅವು ಬೇರೆ ಕಡೆ ಹೋಗ್ಬೇಕು, ಆಗ ಡಿಸ್ಪರ್ಸಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ 4-5 ಅಂತ ಏನಿದೆಯಲ್ಲ ಮರಿ ಹುಳುದು, ಅದು ತುಂಬಾನೇ ಡಿವಾಸ್ಟೇಟಿಂಗ್, ತುಂಬಾ ಹ್ಯೂಜ್ ಲಾಸ್ ಕಾಸ್ ಮಾಡುವಂತ ಸ್ಟೇಜ್ ಆಗಿದೆ. ಸೊ ಮರಿ ಹುಳು ಅಂತ ನೋಡಿದ್ರೆ ನೀವು 15-20 ದಿನಸದವರೆಗೂ ಇರುತ್ತೆ. ನೆಕ್ಸ್ಟ್ ಕೋಶಾವಸ್ಥೆ ಅಂತ ಕರೀತೀವಿ, ಕೋಶ ಅಂತ. ಕೋಶದಲ್ಲಿ ಅದು 7-10 ದಿನದವರೆಗೂ ಇರುತ್ತೆ ಸರ್. ನೆಕ್ಸ್ಟ್ ಪತಂಗ, ಅದು ಕೂಡ 1 ವರ್ಗುನು ಇರುತ್ತೆ ಸರ್. ಸೊ ಟೋಟಲ್ ಲೈಫ್ ಸೈಕಲ್ ನೋಡೋದಾದ್ರೆ 30-35 ಡೇಸ್ ವರ್ಗೂ ಅದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಒಂದರಿಂದ ಒಂದೂವರೆ ತಿಂಗಳಲ್ಲಿ ತನ್ನ ಒಂದ್ ಸೈಕಲ್ ನ ಮುಗಿಸುತ್ತೆ. ಹೀಗೆ ಇದರ ಒಂದು ಜೀವನ ಚಕ್ರ ಅನ್ನುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಈ ಸೈನಿಕ ಹುಳು ಅನ್ನುವಂಥದ್ದು ನಮ್ಮ ಕೃಷಿಕರು ಬೆಳೀತಕ್ಕಂತ ಯಾವ್ಯಾವ ಬೆಳೆಯನ್ನ ಹೆಚ್ಚಾಗಿ ಬಾಧಿಸುವಂತಹ ಒಂದು ಸಾಮರ್ಥ್ಯ ಇದೆ? ಮೊಟ್ಟ ಮೊದಲಿಗೆ ಇದು ನಮ್ಮ ಭಾರತಕ್ಕೆ ಬಂದಾಗ ಫಸ್ಟ್ ಬರೀ ಮೆಕ್ಕೆಜೋಳನ ಮಾತ್ರ ರಿಪೋರ್ಟ್ ಆಗಿತ್ತು ಸರ್. ಬಟ್ ಇತ್ತೀಚೆಗೆ ನೋಡೋದಾದ್ರೆ ಬರೀ ಬಿಳಿ ಜೋಳ ಬರುತ್ತಲ್ಲ, ಬಿಳಿ ಜೋಳ ಮತ್ತೆ ಬಾಜ್ರ ಮತ್ತೆ ಈಗ ಪಲ್ಸಸ್ ಮೇಲ್ ಕೂಡ ಅಟ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಅದು ತನ್ನ ಆಹಾರದ ಫುಡ್ ಚೈನ್ ನ ಸ್ಪ್ರೆಡ್ ಮಾಡ್ತಾನೆ ಹೋಗ್ತಾ ಇದೆ ಸರ್. ಸೊ ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ಸೊ ಗ್ರೀನ್ ಮೆಟೀರಿಯಲ್ ಅವೈಲಬಲ್, ಅದ್ರ ಜೊತೆಗೆ ಅದ್ರ ಹೋಸ್ಟ್ ನು ಕೂಡ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗ್ತಾ ಇದೆ ಸರ್. ದ್ವಿದಳ ಧಾನ್ಯ ಇರಲಿ, ಏಕದಳ ಇರಲಿ, ಎಲ್ಲಾ ತರದನ್ನು ತಿನ್ನುತ್ತೆ, ಯಾವ್ದು ಸಿಗುತ್ತೋ ಅದನ್ನ ತಿನ್ನುತ್ತೆ ಅಲ್ವಾ. ಹಾಗಾಗಿ ಎಲ್ಲಾ ತರದ ಬೆಳೆಗಳನ್ನು ಕೂಡ ಬಾಧಿಸ್ತಕ್ಕಂತ ಅತಿ ಹೆಚ್ಚಾಗಿ ಮೆಕ್ಕೆಜೋಳ. ಮೆಕ್ಕೆಜೋಳವನ್ನ ಹೆಚ್ಚು, ಯಾಕೆಂದ್ರೆ ಇವತ್ತು ಹೆಚ್ಚಾಗಿ ಬೆಳೀತಾ ಇರೋಂತದ್ದು ಮೆಕ್ಕೆಜೋಳ. ಹಾಗಾಗಿ ಮೆಕ್ಕೆಜೋಳಕ್ಕೆ ಹೆಚ್ಚು ಹಾನಿಯನ್ನ ಇದು ಉಂಟು ಮಾಡ್ತಾ ಇದೆ. ಈ ಸೈನಿಕ ಹುಳು ಅಥವಾ ಲದ್ದಿ ಹುಳು ಅನ್ನುವಂಥದ್ದು ನಮ್ಮ ವಿವಿಧ ಬೆಳೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಇದು ಹಾನಿಯನ್ನ ಉಂಟು ಮಾಡುತ್ತೆ? ಮೊಟ್ಟ ಮೊದಲಿಗೆ ಬಂದಾಗ ನಾವು ಸೈಂಟಿಸ್ಟ್ ಗಳು ರಿಪೋರ್ಟ್ ಮಾಡಿರೋ ಪ್ರಕಾರ ಜಸ್ಟ್ ಸುಳಿಲಿ ಹೊಸ ಎಲೆ ಬರ್ತಾ ಇರುತ್ತಲ್ಲ ಅದನ್ನ ಮಾತ್ರ ತಿಂತಾ ಇತ್ತು ಅಂತ ರಿಪೋರ್ಟ್ ಆಗಿತ್ತು. ಬಟ್ ಇತ್ತೀಚೆಗೆ ಅದೇನ್ ಮಾಡ್ತಿದೆ ಅಂದ್ರೆ ಜಸ್ಟ್ ಫಸ್ಟ್ ಹಾಕಿದ ಬೆಳೆ ಹಾಕಿದ 12 ದಿವಸಕ್ಕೆ ಅಟ್ಯಾಕ್ ಆಗ್ತಿತ್ತು. ಈಗ ಅದು ಜಸ್ಟ್ 12 ದಿವಸದಲ್ಲದಲ್ಲೇ ಬಿಟ್ಟು ನಂತರ ಯಾವಾಗ ಟಾಜಲ್ ಮೇಲ್ಗಡೆ ಟಾಜಲ್ ಹೊರಡುತ್ತಲ್ಲ ಮತ್ತೆ ಅದನ್ನು ತಿಂತಾ ಇದೆ, ಅದ್ರ ಜೊತೆಗೆ ಕಾಬ್ ಅಂದ್ರೆ ಮೆಕ್ಕೆಜೋಳದ ತೆನೆ ಹೊರಡುತ್ತಲ್ಲ ಅದನ್ನು ಕೂಡ ತಿಂತಾ ಇದೆ. ಸೊ ನಿಮ್ಗೆ ಇದು ಯಾವ ಪಾರ್ಟ್ ಅಟ್ಯಾಕ್ ಮಾಡದಲ್ಲೇ ಬಿಟ್ಟಿದೆ ಅನ್ನೋದೇ ಇಲ್ಲ, ಎಲ್ಲಾ ಭಾಗಗಳನ್ನು ಕೂಡ ಅಟ್ಯಾಕ್ ಮಾಡ್ತಾ ಇದೆ ಇತ್ತೀಚೆಗೆ. ಇದು ಬಹಳ ಒಂದು ರೀತಿ ಕಷ್ಟ, ಯಾಕೆ ಅಂತ ಅಂದ್ರೆ ಯಾವ ಬೆಳೆ ಬೆಳಿಬೇಕು ಅಂತ ಹೇಳಿ ಗೊತ್ತಾಗಲ್ಲ, ಬೆಳೆದೆಲ್ಲವುದನ್ನು ಕೂಡ ಹಾನಿ ಮಾಡ್ತಾ ಇದೆ. ಹಾಗಾಗಿ ಹೇಗೆ ಇದನ್ನು ನಿರ್ವಹಣೆಯನ್ನ ಮಾಡಬೇಕು ಈಗ ಗಮನದಲ್ಲಿ ಇಟ್ಕೊಂಡ್ರೆ ನೀವು ರೈತರು ಯಾವಾಗ್ಲೂ ಕೂಡ ಅವರಿಗೆ ರೈತರಿಗೆ ಯಾವಾಗ್ಲೂ ಕ್ವಿಕ್ ರಿಸಲ್ಟ್ಸ್ ಬೇಕು, ಅಂದ್ರೆ ಯಾವಾಗ್ಲೂ ಅತಿ ಹೆಚ್ಚು ಬೇಗ ಅವರಿಗೆ ನಾವೇನಾದ್ರು ಕಂಟ್ರೋಲ್ ಮೆಷರ್ಸ್ ಮಾಡಿದ್ರೆ ಅದು ಬೇಗ ರಿಸಲ್ಟ್ಸ್ ಕೊಡ್ಬೇಕು. ಸೊ ಹಂಗಾಗಿ ಅವ್ರಿಗೆ ಎಲ್ಲ ರೈತರು ನೋಡಿದ್ರೆ ಕಳೆನಾಶಕ ಅಥವಾ ಕೀಟನಾಶಕ ಅಥವಾ ಇನ್ಸೆಕ್ಟಿಸೈಡ್ಸ್ ಫಂಗಿಸೈಡ್ಸ್ ಆ ತರನೇ ಡಿಪೆಂಡ್ ಆಗ್ತಿದ್ದಾರೆ. ನಾನ್ ಹೇಳೋದೇನಂದ್ರೆ ಕೀಟನಾಶಕಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆದ್ರೆ ಇದು ಕೇವಲ ರೈತನ ಉತ್ಪಾದನೆಯ ಖರ್ಚನ್ನು ಹೆಚ್ಚಿಸೋದಲ್ಲದೆ ಪೆಸ್ಟ್ಗಳು ಅದಕ್ಕೆ ಅಂದ್ರೆ ಪೆಸ್ಟ್ ಅಂದ್ರೆ ಈ ಕೀಟಗಳೇನಿದೆಯಲ್ಲ ಅವಕ್ಕೆ ರೆಸಿಸ್ಟೆಂಟ್ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ತಿನ್ನೋ ಆಹಾರದಲ್ಲಿ ಅದ್ರದ್ದು ರೆಸಿಡ್ಯೂಸ್ ಇರೋದ್ರಿಂದ ಮನುಷ್ಯನು ಎಷ್ಟೋ ತರದ ರೋಗ ರುಜಿನಗಳಿಗೆ ಒಳಗಾಗ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡೋದ್ರಿಂದ ಒಂದನ್ನೇ ಯಾಕೆ ಡಿಪೆಂಡ್ ಆಗಬೇಕು? ಅದಕ್ಕೆ ICRs ಆಗಿರ್ಬೋದು, ಸ್ಟೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಅವರೆಲ್ಲ ಕಂಬೈನ್ ಮಾಡಿ IPM ಪ್ಯಾಕೇಜ್ ಅಂತ ಬಿಡ್ತಾರೆ, ಅಂದ್ರೆ ಸಮಗ್ರ ಕೀಟ ನಿರ್ವಹಣೆಗಳು. ಸೊ ಇದನ್ನ ಮಾಡೋದ್ರಿಂದ ರೈತನ ಉತ್ಪಾದನೆ ಖರ್ಚನ್ನು ಕಡಿಮೆ ಮಾಡಿ ಅತಿ ಒಳ್ಳೆ ಕ್ವಾಲಿಟಿಯ ಫುಡ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇದೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಅದರಲ್ಲಿ ಬೇರೆ ಬೇರೆ ಹಂತಗಳಿದೆ. ಅದರಲ್ಲಿ ನೀವು ಹೇಳ್ದಂಗೆ ಜೈವಿಕ ನಿರ್ವಹಣೆ ಮಾಡಬಹುದು. ಈ ಯಾವಾಗ್ಲೂ ಕೂಡ ರೈತ ಕಳೆನಾಶಕವನ್ನು ಅಥವಾ ಕೀಟನಾಶಕಗಳಾಗಿರ್ಬೋದು ಅಥವಾ ರೋಗನಾಶಕಗಳಾಗಿರ್ಬೋದು ಅವನ್ನ ಯಾವಾಗ್ಲೂ ಕೊನೆಗೆ ಅವನು ಹೋಗ್ಬೇಕು, ಹೊರತು ಸ್ಟಾರ್ಟಿಂಗ್ ಅಲ್ಲೇ ಇರಬಾರ್ದು. ರಾಸಾಯನಿಕಗಳಿಗೆ ಕಡೆಯದಾಗಿ ಹೋಗ್ಬೇಕು. ಸೊ ಹಂಗಾಗಿ ಅದಕ್ಕೆ ಫಸ್ಟ್ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಇರುತ್ತೆ ಸರ್. ಯಾವಾಗ ಪೆಸ್ಟ್ ಒಂದು ಅಂತ ದಾಟುತ್ತೋ, ಇದನ್ನ ಬೇರೆ ಯಾವ ಮೆಥಡ್ ಇಂದನೂ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂದಾಗ, ನಂತರ ಒಂದೇ ಒಂದು ಆಪ್ಷನ್ ಯಾವ್ದು ಉಳಿದಿದೆ ಅಂದಾಗ, ಅವಾಗ ಅವನು ಕೀಟನಾಶಕ ಅಥವಾ ರೋಗನಾಶಕಕ್ಕೆ ಹೋಗೋದು ಬೆಟರ್. ಫಸ್ಟೇ ಅವನು ಹೊಲದಲ್ಲಿ ಒಂದು ಎರಡು ಗಿಡ ಇನ್ಫೆಕ್ಟ್ ಆಗಿದೆ, ಅವಾಗ ಹೋಗ್ಬಿಟ್ಟು ಕೀಟನಾಶಕ ಹೊಡೆದ್ರೆ ಅದು ಒಂದು ವೇಸ್ಟ್ ಆಗುತ್ತೆ ಅಂತ ನಾನು ಹೇಳೋದು ಸರ್. ಸೊ ಬೇರೆ ಹತೋಟಿ ಹಾಗಾಗಿ ಸಮಗ್ರ ನಿರ್ವಹಣೆ ಅಥವಾ ಸಮಗ್ರ ಕೀಟ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಈಗ ಸಮಗ್ರ ಪದ್ಧತಿಯಲ್ಲಿ ಹೇಗೆಲ್ಲ ಇದನ್ನ ನಾವು ಹತೋಟಿಯನ್ನ ಮಾಡಬಹುದು ಸರ್? ಮೊಟ್ಟ ಮೊದಲ ಬಾರಿಗೆ ನಾವು ಬದುಗಳಲ್ಲಿ ನೀಪಿಯರ್ ಅಥವಾ ಈ ಬಿಳಿ ಜೋಳಗಳನ್ನ ಹಾಕಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ಮೆಕ್ಕೆಜೋಳಗಿಂತ ಅವು ಬಾರ್ಡರ್ಲಿ ಹಾಕೋದ್ರಿಂದ ಸೊ ಅವು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗಿ ನಮ್ಮ ಮೇನ್ ಕ್ರಾಪ್ ಏನಿರುತ್ತಲ್ಲ ಮೆಕ್ಕೆಜೋಳ ನಮ್ಮ ಹೊಲದು, ಅದನ್ನ ಉಳಿಸೋ ಅಂತ ಕೆಪಾಸಿಟಿ ಅದು ನಮ್ಗೆ ಸಿಗುತ್ತೆ. ನಂತರ ಸೀ ಟ್ರೀಟ್ಮೆಂಟ್ ಮಾಡೋದು ಸರ್, ಅಂದ್ರೆ ಬೀಜೋಪಚಾರ. ಬೀಜೋಪಚಾರನ ನಾವು ಸ್ಯಾಂಟ್ರನಿಲಿಪ್ರೋಲ್ ಪ್ಲಸ್ ಥಯಾಮೆಥಾಕ್ಸಮ್ ಒಂದು ಕಾಂಬಿ ಪ್ರಾಡಕ್ಟ್ ಇದೆ, ಆ ಇನ್ಸೆಕ್ಟಿಸೈಡ್ ನ 4 ml/kg ಆಫ್ ಸೀಡ್ಸ್ ಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಾವು ಸ್ಟಾರ್ಟಿಂಗ್ ಅಲ್ಲಿ ಇನ್ಫೆಸ್ಟೇಷನ್ ಆಗೋದನ್ನ ಕಡಿಮೆ ಮಾಡಬಹುದು. ನಂತರ ಫೆರಮೋನ್ ಟ್ರಾಪ್ಸ್ ಅಂತ ಬರ್ತವೆ ಸರ್, ಈ ಫೆರಮೋನ್ ಟ್ರಾಪ್ಸ್ ನ ಒಂದು ಹೆಕ್ಟೇರ್ಗೆ 12 numbers ಅಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಅವು ಗಂಡು ಮಾತ್ಸ್ ನ ಅಂದ್ರೆ ಪತಂಗಗಳನ್ನ ಅಟ್ರಾಕ್ಟ್ ಮಾಡೋದ್ರಿಂದ ಮೀಟಿಂಗ್ ಸೈಕಲ್ ಡಿಸ್ಟರ್ಬ್ ಮಾಡಿ ನಾವು ಅದು ಮೊಟ್ಟೆ ಇಡೋದನ್ನ ಕಡಿಮೆ ಮಾಡಬಹುದು ಸರ್. ಸೊ ಫೆರಮೋನ್ ಟ್ರಾಪ್ಸ್ ನ ಇನ್ಸ್ಟಾಲ್ ಮಾಡಬಹುದು. ನಂತರ ಜೈವಿಕದಲ್ಲಿ ನಂದು ನಾನು ಹೇಳಿದ್ನಲ್ಲ ಈಗ ಟೆಲಿನೋಮಸ್ ರಿಮಸ್ ಅಂತ, ಅದನ್ನ ನೀವು ರಿಲೀಸ್ ಮಾಡೋದ್ರಿಂದ ಅದು ಎಗ್ ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ಕೀಟದ ಮೊಟ್ಟೆಯಲ್ಲಿರೋ ಡೆವಲಪ್ ಆಗ್ತಿರೋಂತ ಕ್ಯಾಟರ್ಪಿಲ್ಲರ್ ನ ಕಿಲ್ ಮಾಡೋದ್ರಿಂದ ಸೊ ನಾವು ಕ್ರಾಪ್ ನ ಸೇವ್ ಮಾಡಬಹುದು. ಆ ರೀತಿನು ಯಾವುದೇ ರೀತಿ ಕ್ರಮ ವರ್ಕ್ ಆಗಿಲ್ಲ ಅಂದ್ರೆ ಕೊನೆಗೆ ನೀವು ಕೀಟನಾಶಕಗಳಿಗೆ ಹೋಗಬಹುದು. ಹೌದು ಸರ್. ಅಂತ ಅಂದ್ರೆ ಈ ಒಂದು ಸೈನಿಕ ಹುಳು ಅನ್ನುವಂಥದ್ದು ಏನಿದೆಯೋ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಹತೋಟಿ ಮಾಡಲಿಕ್ಕೆ ಯಾವುದೋ ಒಂದು ಕ್ರಮ ಅಲ್ಲ, ಅನೇಕ ಕ್ರಮಗಳು ಇದ್ದಾವೆ. ಅವೆಲ್ಲವನ್ನೂ ಕೂಡ ಬಳಕೆಯನ್ನ ಮಾಡಿಕೊಳ್ಬೇಕು. ಬಹಳ ಮುಖ್ಯವಾಗಿ ನಾವು ಬಾರ್ಡರ್ ಅಂತ ಅಂತಂದ್ರೆ ಬಲೆ ಬೆಳೆ ಅಂತ ಹೇಳಿ ಕರಿತೇವೆ, ಅದನ್ನ ಹಾಕೊಳ್ಬಹುದು. ನೇಪಿಯರ್ ಹುಲ್ಲು ಈ ತರ ಹಾಕೊಳ್ಳೋದ್ರಿಂದ ಇದ್ರ ಮೇಲೆ ಅದು ಹಾನಿ ಮಾಡುವಂತಹ ಪ್ರಮಾಣ ಸಾಕಷ್ಟು ತಗ್ಗುತ್ತೆ. ಎರಡನೇದಾಗಿ ಈ ಸೀಡ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿ ನಾವು ಕರಿತೀವಿ, ಬೀಜೋಪಚಾರ ಅಂತ ಹೇಳಿ ಕರಿತೇವೆ. ಬೀಜೋಪಚಾರವನ್ನ ಮಾಡುವ ಮೂಲಕವೂ ಕೂಡ ಈ ಒಂದು ಸೈನಿಕ ಹುಳುವಿನ ಬಾಧೆಯನ್ನ ಕಡಿಮೆಯನ್ನ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಾಗೆ ಈ ಕಂಪನಿಗಳಲ್ಲೇ ಬೀಜೋಪಚಾರ ಮಾಡಿರ್ತಾರ ಅಥವಾ ರೈತರು ಮಾಡಬೇಕಾಗ? ಇಲ್ಲ ಸರ್, ಆಕ್ಚುಲಿ ನೀವೇನಾದ್ರು ಪ್ರೈವೇಟ್ ಸೆಕ್ಟರ್ಸ್ ಇಂದ ಬೀಜಗಳನ್ನ ತರ್ತಾ ಇದೀರಾ ಅಂದ್ರೆ ಅವರೇ ಮಾಡ್ಕೊಟ್ಟಿರ್ತಾರೆ, ಸೊ ಮಾಡೋ ನೆಸೆಸರಿ ಇಲ್ಲ. ಹೊರಗಡೆಯಿಂದ ತಂದ್ರೆ ಪ್ರಾಬ್ಲಮ್ ಇಲ್ಲ ಸರ್. ಹೊರಗಡೆಯಿಂದ ತಂದ್ರೆ ಅವರೇ ಮಾಡಿರ್ತಾರೆ ಪ್ರೈವೇಟ್ ಸೆಕ್ಟರ್ಸ್. ಇನ್ನು ನಾವು ಅನೇಕ ತರಹದ ಬಲೆಗಳನ್ನ ಬಳಸುವ ಮೂಲಕವೂ ಇದನ್ನು ನಿರ್ವಹಣೆಯನ್ನ ಮಾಡಬಹುದು. ಟ್ರಾಪ್ಸ್ ಅಂತ ಹೇಳಿ ನಾವು ಕರಿತೇವೆ, ನಾವು ಒಂದು ಎಕರೆಗೆ ಅಥವಾ ಅರ್ಧ ಎಕರೆಗೆ ಇಷ್ಟು ಟ್ರಾಪ್ಸ್ ಗಳನ್ನ ಇಡುವ ಮೂಲಕ ಅದರ ನಿರ್ವಹಣೆಯನ್ನ ಮಾಡಬಹುದು. ಹಾಗೇನೆ ಕಡೆಯದಾಗಿ ನಿಮ್ಮ ಅಧ್ಯಯನ ಏನಿದೆಯೋ ಜೈವಿಕವಾಗಿಯೂ ಕೂಡ ಹತೋಟಿಯನ್ನ ಮಾಡ್ತಕ್ಕಂಥದ್ದು, ಬೇರೊಂದು ಪರೋಪಜೀವಿಯನ್ನ ಬಳಕೆಯನ್ನ ಮಾಡಿ ಈ ಒಂದು ಲದ್ದಿ ಹುಳು ಅಥವಾ ಸೈನಿಕ ಹುಳುವನ್ನ ನಿರ್ವಹಣೆಯನ್ನ ಮಾಡಬಹುದು, ಹತೋಟಿಯನ್ನ ಮಾಡಬಹುದು. ಇನ್ನು ನೀವು ಏನು ಒಂದು ಅಧ್ಯಯನವನ್ನ ಮಾಡಿದ್ರು ಈ ಸೈನಿಕ ಹುಳುವಿಗೆ ಸಂಬಂಧಪಟ್ಟಾಗೆ, ಅದರ ಒಂದು ಹತೋಟಿಗೆ ಸಂಬಂಧಪಟ್ಟಾಗೆ, ಆ ಒಂದು ಅಧ್ಯಯನ ಹೇಗಿತ್ತು, ಅಲ್ಲಿ ಏನೆಲ್ಲ ಹೊಸ ಹೊಸ ವಿಷಯಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಯ್ತು? ನಂದ ಅಧ್ಯಯನದಲ್ಲಿ ನಾನು 3 objectives ಸೆಟ್ ಮಾಡಿದೆ ಸರ್. ಮೊದಲನೇ ಆಬ್ಜೆಕ್ಟಿವ್ ಯಾವ ಟೆಂಪರೇಚರ್ ಅಂದ್ರೆ ಯಾವ ಉಷ್ಣತೆಯಲ್ಲಿ ಈ ಟೆಲಿನೋಮಸ್ ರಿಮಸ್ ಅನ್ನೋದು ನನ್ನ ಸ್ನೇಹಿತ ಹುಳು ಇದೆಯಲ್ಲ ಲೈಕ್ ರೈತ ಸ್ನೇಹಿತ ಹುಳು, ಆ ಹುಳು ಯಾವ ಟೆಂಪರೇಚರ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ. ಸೊ ನನ್ನ ಪ್ರಕಾರ, ನನ್ನ ರಿಸರ್ಚ್ ನ ಪ್ರಕಾರ ರಿಸಲ್ಟ್ಸ್ ಔಟ್ಪುಟ್ ಏನಿತ್ತು ಅಂತ ಕೇಳಿದ್ರೆ, ನೀವು 25-30 degrees ಯಾವ ಯಾವ ರೀಜನ್ ಅಲ್ಲಿ ಅಂದ್ರೆ ಒಂದು ಡಿಸ್ಟಿಕ್ ಅಥವಾ ಒಂದು ತಾಲೂಕ್ ಅಂತ ತಗೊಂಡ್ರೆ ಯಾವ ಡಿಸ್ಟಿಕ್ ಅಥವಾ ಯಾವ ತಾಲೂಕಲ್ಲಿ 25-30 ಆವರೇಜ್ ಟೆಂಪರೇಚರ್ ಇರುತ್ತಲ್ಲ ಅಂತ ಟೆಂಪರೇಚರ್ ಅಲ್ಲಿ ಇರುವಂತ ಜಾಗಕ್ಕೆ ನಾವು ಈ ಹುಳನ ಬಿಟ್ಟರೆ ಮಾತ್ರ ನಾವು ಅದನ್ನ ಅದ್ರದ್ದು ಸಂತಾನೋತ್ಪತ್ತಿ ಆಗಲಿ ಅದ್ರದ್ದು ವರ್ಕ್ ಎಫಿಷಿಯನ್ಸಿ ಆಗಲಿ ತುಂಬಾ ಇನ್ಕ್ರೀಸ್ ಇತ್ತು. ವೆನ್ ದ ಟೆಂಪರೇಚರ್ ಕ್ರಾಸಸ್, ಯಾವಾಗ ಟೆಂಪರೇಚರು 35-40 ಹೋಗುತ್ತೋ ಅದ್ರದ್ದು ನಾವು ಕಂಪ್ಲೀಟ್ ಅದ್ರದ್ದು ಕಂಪ್ಲೀಟ್ ಡೆತ್ ನ ನೋಡಿದ್ದೆ ನಾನು. ಸೊ ಹಂಗಾಗಿ ನಾವು ರೈತರಿಗೆ ಹೇಳೋದಾದ್ರೆ ಎಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೋ, ಈಗ ರಾಯಚೂರು ಆಗಿರ್ಬೋದು ಅಲ್ಲೆಲ್ಲ ಟೆಂಪರೇಚರ್ 35 ಮೇಲೆ ಇರುತ್ತೆ. ಸೊ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ನಾವು ರೈತರಿಗೆ ನೀವು ಟೆಲಿನೋಮಸ್ ರಿಮಸ್ ನ ರಿಲೀಸ್ ಮಾಡಿ ಅಂತ ಹೇಳಬಾರ್ದು, ಅದು ತಪ್ಪಾಗುತ್ತೆ. ಸೊ ಟೆಂಪರೇಚರ್ ಯಾವಾಗ ಇದು ಐಡಿಯಲ್ ಕಂಡೀಷನ್ ಇರುತ್ತೋ ಆಗ ಮಾತ್ರ ಇದು ವರ್ಕ್ ಮಾಡೋದಕ್ಕೆ ಎಫಿಷಿಯಂಟ್ ಅಂತ ನಂದು ರಿಸರ್ಚ್ ಔಟ್ಪುಟ್ ಅಲ್ಲಿ ಬಂದಿದೆ. ಮತ್ತೆ ಇನ್ಸೆಕ್ಟಿಸೈಡ್ಸ್ ಅಂತ ತಗೊಂಡ್ರೆ ನಾನು 5 insecticides ನ ತಗೊಂಡಿದ್ದೆ ಕೀಟನಾಶಕಗಳನ್ನ. ಅದರಲ್ಲಿ ಈ ಉಳುವಿಗೆ ತುಂಬಾ ಸೇಫ್ ಅನ್ಸಿದ್ದು ಯಾವುದು ಅಂತ ಕೇಳಿದ್ರೆ, ನೀವು ಫಸ್ಟ್ ಒಂದು ಕ್ಲೋರಾಂಟ್ರನಿಲಿಪ್ರೋಲ್ ಮತ್ತೆ ಇನ್ನೊಂದು ಐಸೋಸೈಕ್ಲೋಸಿರಮ್. ಈ ಎರಡನ್ನ ಈ ಕೀಟನಾಶಕಗಳನ್ನ ಫಾಲ್ ಆರ್ಮಿಯಂನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ರೆಕಮೆಂಡ್ ಮಾಡಿದ್ದಾರೆ. ಸೊ ನಾವು ಇದನ್ನ ಸ್ಪ್ರೇ ಮಾಡಿದಾಗ ಹೊಲದಲ್ಲಿ ಈ ಉಳುವಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ, ಅಂದ್ರೆ ಹಾನಿ ಮಾಡಿದ್ರು ಅಷ್ಟು ಅತಿ ಹೆಚ್ಚು ಮಾಡಲ್ಲ, ಬೇರೆದು ಕಂಪೇರ್ ಮಾಡಿಕೊಂಡ್ರೆ ಎಮಾಮಿಕ್ಟಿನ್ ಬೆಂಜೋಯಿಟ್ ಆಗಿರ್ಬೋದು, ಸ್ಪೈನಟೋರಮ್ ಆಗಿರ್ಬೋದು, ಬ್ರೂಫ್ರಾನಿಲೈಡ್ ಆಗಿರ್ಬೋದು, ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಕ್ಲೋರಾಂಟನಿಲಿಪ್ರೋಲ್ ಮತ್ತೆ ಐಸೋಸೈಕ್ಲೋಸಿರಮ್ ಈ ಉಳುವಿಗೆ ತುಂಬಾ ಸೇಫ್ ಅಂತ ಪ್ರೂವ್ ಆಗ್ತದೆ. ಅಂತಂದ್ರೆ ಇವೊಂದು 25-30 ಉಷ್ಣಾಂಶ ಯಾವ ಭಾಗದಲ್ಲಿ ಇರುತ್ತೋ ಅಂತ ಜಾಗದಲ್ಲಿ ಇದು ಹೆಚ್ಚಾಗಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ನಮ್ಮ ಹಾಸನಕ್ಕೆ ಹೊಂದ್ಕೊಳ್ಳುತ್ತಲ್ವಾ ಸರ್, ಹಾಸನದ ಟೆಂಪರೇಚರ್ ಆವರೇಜ್ 27-32 ಅಲ್ಲಿ ಇದೆ. ಸೊ ನಾವು ಹಾಸನ್ಗೆ ರೆಕಮೆಂಡ್ ಮಾಡಬಹುದು. ಈಗ ನಿಮ್ಮ ಸ್ನೇಹಿತ ಕೀಟ ಏನಿತ್ತೋ ಅದನ್ನ ತಂದಿಲ್ಲ, ಏನಾದ್ರೂ ನೀವು ಪ್ರಯೋಗ ಮಾಡಿದ್ರೆ? ಇಲ್ಲ ಸರ್, ನಾನು ತಮಿಳ್ನಾಡಲ್ಲಿ ವರ್ಕ್ ಮಾಡಿದ್ದು, ಅಲ್ಲಿ ತಮಿಳ್ನಾಡಲ್ಲಿ ಫಾಲೋ ಮೇಲೆ ವರ್ಕ್ ಮಾಡೋದಕ್ಕೆ ಲ್ಯಾಬ್ ಎಲ್ಲ ಮತ್ತೆ ಸ್ಯಾಂಕ್ಷನ್ ಸ್ಕೀಮ್ಸ್ ತುಂಬಾ ಇದೆ ಸರ್. ಅಲ್ಲಿ ತುಂಬಾನೇ ವರ್ಕ್ ನಡೀತಾ ಇದೆ, ಮತ್ತೆ ಅಲ್ಲಿ ಮಾಸ್ ಕಲ್ಚರಿಂಗ್ ಯೂನಿಟ್ ಕೂಡ ಇದೆ. ಬಟ್ ಇಲ್ಲಿ ಹಾಸನಲ್ಲಿ ಇನ್ನೂ ಅದು ಯೂನಿಟ್ ಎಸ್ಟಾಬ್ಲಿಷ್ ಆಗಿಲ್ಲ. ನಮ್ಗೆ ಏನಾದ್ರು ಬೇಕು ಅಂದ್ರೆ NBIR ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರುವಂತಹ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇನ್ಸೆಕ್ಟರ್ಸ್ ಅಂತ ಏನಿದೆ ಅಲ್ಲಿ ಹೋಗ್ಬಿಟ್ಟು ತರಬೇಕು. ಬಟ್ ನಾರ್ಮಲ್ ಪೀಪಲ್ಸ್ ಗಳಿಗಾಗ್ಲಿ ರೈತರಿಗಾಗ್ಲಿ ಕೊಡಲ್ಲ, ಅವರು ಯೂನಿವರ್ಸಿಟೀಸ್ ಅವ್ರು ತಂದು ಅದನ್ನ ಮಾಸ್ ಕಲ್ಚರಿಂಗ್ ಮಾಡಿ ರೈತರಿಗೆ ಕೊಡುವಂತ ವರ್ಕ್ ನ ಮಾಡಬಹುದು ಸರ್. ಮುಂದಿನ ದಿವಸಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಕೆಯನ್ನ ಮಾಡ್ಕೊಂಡು ಪರಿಣಾಮಕಾರಿಯಾಗಿ ಈ ಒಂದು ಸೈನಿಕ ಹುಳುವನ್ನ ಹತೋಟಿಯನ್ನ ಮಾಡಬಹುದಲ್ವಾ? ಹಾ ಸರ್, ಮಾಡಬಹುದು. ಬಟ್ ಅದರಿಂದ ಮಾಸ್ ಕಲ್ಚರಿಂಗ್ ಅಂದ್ರೆ ಉತ್ಪಾದನೆ ಮಾಡೋ ಸ್ವಲ್ಪ ಪ್ರೊಸೀಜರ್ ಇದೆಯಲ್ಲ, ಅದು ಸ್ವಲ್ಪ ಮನಿ ಇನ್ವೆಸ್ಟ್ ಮಾಡೋ ಇದೆ. ನಾವು ಯಾವ್ದಾದ್ರು ಚೀಪೆಸ್ಟ್ ಮೆಥಡ್ ನ ಐಡೆಂಟಿಫೈ ಮಾಡಿದ್ರೆ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಸರ್. ಈಗ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೀಟಶಾಸ್ತ್ರದಲ್ಲಿ MSc ಕೃಷಿ ನಿಮ್ದು ಮುಗಿತು, ಮುಂದೆ ಏನೇನ್ ಮಾಡಬೇಕು ಅಂತ ಆಲೋಚನೆ ಇದೆ? ಸರ್, ನನಗೆ PhD ಕಂಪ್ಲೀಟ್ ಮಾಡಿದೆ, ಇದರಲ್ಲಿ KVKಲಿ ಎಂಟೋಮಾಲಜಿಸ್ಟ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬೇಕು ಅಂತ ಇದೆ. ನನಗೆ ರೈತರ ಜೊತೆ ಇರೋದು, ರೈತರ ಜೊತೆ ಅವ್ರದ್ದು ಕಷ್ಟಗಳನ್ನ ಕೇಳೋದು, ಅವ್ರಿಗೆ ಏನಾದ್ರು ಸೊಲ್ಯೂಷನ್ ಕೊಡೋದು, ಅಟ್ ದ ಎಂಡ್ ಆಫ್ ದ ಡೇ ನನಗೆ ಹಿಂಗೆ ಇರಬೇಕು ಅಂದ್ರೆ, ನನ್ನಿಂದ ಒಬ್ಬ ರೈತರಿಗೆ ಏನಾದ್ರು ಹೆಲ್ಪ್ ಆಯ್ತು ಅಂದ್ರೆ ಆ ಡೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನಾನು ಇಷ್ಟು ಓದಿದಕ್ಕೂ ಸಾರ್ಥಕವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ PhD ಮಾಡಲಿಕ್ಕೆ ತಯಾರಿಗಳು ಹೇಗೆ ನಡೀತಾ ಇದಾವೆ? ಸರ್, PhD ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ಸ್ ಕಾಯ್ತಾ ಇದ್ದೀನಿ, ನೋಡ್ಬೇಕು ಸರ್ ಎಲ್ಲಾಗುತ್ತೆ ಅಂತ. GK/VK ಮಾಡೋಣ ಅಂತ ಇದ್ದೀನಿ. ತಮಿಳ್ನಾಡಿಗೆ ಮತ್ತೆ ಹೋಗಲ್ವಾ? 1 degree ಒಂದ್ ಕಡೆ ಸಾಕು ಸರ್, ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬೇರೆ ಕಡೆ, ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅನ್ನುವಂಥದ್ದು. ಒಳ್ಳೇದು ಸುಮಾ, ಈ ಒಂದು ಸೈನಿಕ ಹುಳು ಏನಿದೆಯೋ ಇದರ ಹತೋಟಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಅಧ್ಯಯನವನ್ನ ಮಾಡಿದಿರಿ. ಮುಂದಿನ ದಿವಸಗಳಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಕೃಷಿಕರಿಗೆ ನೆರವಾಗಲಿ, ಈ ಒಂದು ಕೃಷಿ ಕ್ಷೇತ್ರದಲ್ಲೇ ಉಳಿದು ಕೃಷಿಕರಿಗೆ ಒಂದು ಕಲ್ಯಾಣಕ್ಕಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಆಲೋಚನೆಗಳನ್ನು ಕೂಡ ಇಟ್ಕೊಂಡಿದ್ದೀರಿ. ನಿಮ್ಮ ಓದು ಏನಿತ್ತೋ ಆ ಒಂದು ಅನುಭವಗಳನ್ನ ಹಂಚಿಕೊಳ್ತಾ, ಜೊತೆಗೆ ನಿಮ್ಮ ಒಂದು ಕಿರು ಸಂಶೋಧನೆ ಏನಿತ್ತೋ ಅದರ ಒಂದು ಫಲಿತಾಂಶಗಳನ್ನು ಕೂಡ ನಮ್ಮ ಎಲ್ಲ ಕೇಳುಗರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ನಿಮ್ಮನ್ನ ಏನಾದ್ರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಹಾ ಸರ್, ಫೋನ್ ನಂಬರ್ 9113545012. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9113545012. ಒಳ್ಳೆದು NM ಸುಮಾ, ಈ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಮೆಕ್ಕೆಜೋಳದ ಬೆಳೆ ಬಾಧಿಸುವ ಸೈನಿಕ ಹುಳುವಿನ ಕುರಿತಂತೆ ಅಧ್ಯಯನ ಮಾಡಿರುವ ಹಾಸನ ತಾಲೂಕು ನಿಡುಡಿ ಗ್ರಾಮದ ಕೃಷಿ ಸ್ನಾತಕೋತ್ತರ ಪದವೀಧರೆಯಾದ NM ಸುಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳು ಈ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜಾನುವಾರುಗಳಲ್ಲಿ ಮುಖ್ಯ ಪ್ರಾಣಿಗಳಾದ ಎಮ್ಮೆ, ದನ, ಕುದುರೆ, ಕುರಿ ಮತ್ತು ಆಡುಗಳಿಗೆ ಕೊಡುವ ಸಸ್ಯಗಳನ್ನು ಸಾಮಾನ್ಯವಾಗಿ ಮೇವಿನ ಬೆಳೆಗಳು ಎಂದು ಕರೆಯಲಾಗುತ್ತೆ. ಈ ಸಾಕುಪ್ರಾಣಿಗಳನ್ನು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಅಥವಾ ಬೆಳೆಸಿದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರ ಪೂರೈಕೆಯನ್ನು ಮಾಡಲಾಗುತ್ತೆ. ಜಾನುವಾರುಗಳಿಗೆ ಆಹಾರಕ್ಕಾಗಿ ಕೃಷಿ ಉತ್ಪನ್ನಗಳು ಅಂತಂದರೆ ಕ್ರಾಪ್ ರೆಸಿಡ್ಯೂಸ್ ಮತ್ತು ಗುಡ್ಡಗಾಡು, ಕೆರೆ ಅಂಗಳ ಹಾಗೂ ರಸ್ತೆಗಳ ಅಂಚಿನಲ್ಲಿ ಲಭ್ಯವಿರುವ ಮೇವನ್ನು ಅವಲಂಬಿಸಿರುತ್ತವೆ. ಒಂದು ಅಂದಾಜಿನಂತೆ ಒಟ್ಟು ಲಭ್ಯವಿರುವ ಮೇವಿನಲ್ಲಿ ಕೇವಲ ಶೇಕಡ 2% ಮಾತ್ರ ಸುಧಾರಿಸಿದ ಹಸಿರು ಹುಲ್ಲಿನಿಂದ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಸಾಕುಪ್ರಾಣಿಗಳ ಮೇವು ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವ ಪದ್ಧತಿಯಲ್ಲಿ